ನನ್ನ ಹೆಸರು ಡಾಕ್ಟರ್ ನಾಗ್ತಿಹಳ್ಳಿ ಅರುಣ್ ಕುಮಾರ್. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೃಷಿ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಹೇಳಲು ಬಂದಿರತಕ್ಕಂಥ ವಿಚಾರ, ಕಮರ್ಷಿಯಲ್ ಆಗಿ ಅಲ್ಸನ್ನು ಬೆಳೆದು ನಮ್ಮ ರೈತರು ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು, ಅದು ಯಾವ ರೀತಿ ಅಂತೇಳಿ. ಇವತ್ತು ನೋಡಿ, ಸುಮಾರು ತಳಿಗಳನ್ನು ನೋಡ್ತಾ ಬಂದಿರ್ತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರಕಾಶ್ ಚಂದ್ರ ಅಂತಿರ್ತಕ್ಕಂಥ ಒಂದು ಅಲ್ಸಿನ ತಳಿ ತುಂಬ ರೈತರ ಹೊಲದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅದರ ಸಂಬಂಧಪಟ್ಟ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಬರ್ತೀನಿ. ಇವತ್ತು ನೋಡಿ, ಪ್ರಕಾಶ್ ಚಂದ್ರ ಅಂತಕ್ಕಂಥ ಒಂದು ಅಲ್ಸು ಇದು ಮಲೇಷ್ಯಾದಿಂದ ಬಂದಿರತಕ್ಕಂಥ ಅಲ್ಸು. ಈ ಪ್ರಕಾಶ್ ಚಂದ್ರ ಅಲ್ಸು ನಾವು ಗಿಡವನ್ನು ನೆಟ್ಟ ಆದಮೇಲೆ ನಮಗೆ 2 ವರ್ಷಕ್ಕೆ ಇದು ಇಳುವರಿ ಸ್ಟಾರ್ಟ್ ಆಗುತ್ತೆ, ಆದರೆ 2 ವರ್ಷಕ್ಕೆ ಇದು ಇಳುವರಿ ಕಟ್ ಮಾಡಬಾರ್ದು. ನಮಗೆ 4ನೇ ವರ್ಷದಿಂದ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಕೊಡಲಿಕ್ಕೆ ಇದು ಸ್ಟಾರ್ಟ್ ಆಗುತ್ತೆ. ಒಂದು ಗಿಡ ನಮಗೆ ಕನಿಷ್ಠ ಪಕ್ಷ ಒಂದು 40 ಕೆಜಿ 30 ಕೆಜಿ 50 ಕೆಜಿ ಅಷ್ಟು ಕೊಡುವಷ್ಟು ಸಾಮರ್ಥ್ಯ ಆಗುತ್ತೆ 4ನೇ ವರ್ಷದಲ್ಲಿ. ಇದು ಆಕಾರ ಬಂದು ರೌಂಡ್ ಆಗಿರುತ್ತೆ, ಮತ್ತು ಇದ್ರ ಬಣ್ಣ ಬಂದು ಕಿತ್ತಲೆ ಬಣ್ಣ ಇರುತ್ತೆ, ಮತ್ತು TSS ಟೋಟಲ್ ಸಾಲ್ಯುಬಲ್ ಶುಗರ್ ಅಂತ ಹೇಳ್ತೀವಲ್ಲ, ಸಾಮಾನ್ಯವಾಗಿ ನಾವು ಹಲಸಿನಲ್ಲಿ 20-25 ನೋಡ್ರಿ, ಇದರಲ್ಲಿ 30-32 ಇದೆ. ಮತ್ತು ಇದು ತುಂಬ ರುಚಿಕರವಾಗಿರುತ್ತೆ. ಈ ಪ್ರಕಾಶ್ ಚಂದ್ರ ನಾವು ಇವತ್ತು ಯಾಕೆ ಇದ್ರ ಬಗ್ಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಕಡಿಮೆ ಖರ್ಚಿನಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಆದಾಯ ಗಳಿಸುವಂಥ ಕೃಷಿಗಳಲ್ಲಿ ಹೋದಾಗ, ನಾವು ಕಮರ್ಷಿಯಲ್ ನೋಡಿದ ದೃಷ್ಟಿಯಲ್ಲಿ ನೋಡಿದಾಗ, ನಮಗೆ ಪ್ರಕಾಶ್ ಚಂದ್ರ ತುಂಬ ಇದು ಸೂಟಬಲ್ ಆಗುತ್ತೆ. ಪ್ರಕಾಶ್ ಚಂದ್ರನ 1 ಎಕರೆನಲ್ಲಿ 80 ಗಿಡ ಒಂದು ನೀವು ಅಂದ್ರೆ ಹಲಸನ್ನು ನೆಡ್ಕೋಬೋದು. ಈ ಹಲಸನ್ನು ನೆಡಬೇಕಾದ್ರೆ ನಿಮಗೆ 1.5 ಅಡಿ ಗುಂಡಿ, ಆಳ, ಉದ್ದ, ಅಗಲ 1.5 ಅಡಿ ಮಾಡಿ ಕೆಳಗಡೆ ಭಾಗದಲ್ಲಿ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಸ್ವಲ್ಪ ಬೇವಿನಿಂಡಿ, ಮೇಗ್ಲು ಗೊಬ್ಬರ, ಹಸಿರು ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಗುಂಡಿಗೆ ತುಂಬಿ ಈ ಪ್ರಕಾಶ್ ಚಂದ್ರ ಗಿಡವನ್ನು ನೆಡಬೇಕು. ನೆಟ್ಟಾದ್ಮೇಲೆ ಇದಕ್ಕೆ 1-2 ವರ್ಷ ಕಡಿಮೆ ನೀರು, ನಿಮ್ಗೇನು ವಾರಕ್ಕೊಂದು ಬಾರಿ ಅಥವಾ 15 ದಿನಕ್ಕೊಂದು ಬಾರಿ ನಿಮ್ಗೆ ಕೊಟ್ಟತಕ್ಕಂಥ ಡ್ರಿಪ್ಪಲ್ಲಿ ಕೊಟ್ಟರೆ ನೀರು ಸಾಕು. ಇದಾದ್ಮೇಲೆ ಇದು 2-3 ವರ್ಷಕ್ಕೆ ಇದು ಹೂವಾಗಲು ಸ್ಟಾರ್ಟ್ ಆಗುತ್ತೆ. ಆ 3ನೇ ವರ್ಷ ಇದನ್ನು ಹಣ್ಣನ್ನು ಬಿಡಬಾರ್ದು, ಅದನ್ನು ಮೊಗ್ಗನ್ನು ಅದನ್ನು ಚೂಟಬೇಕು. ಯಾಕೆಂದರೆ ಮೊದಲು ಗಿಡ ಆರೋಗ್ಯವಾಗಿ ಬೆಳಿಬೇಕು, ಗಿಡ ಬೆಳೆದ ನಂತರ ನಾವು ನಂತರ ಅಲ್ಲಿ ಹಣ್ಣುಗಳನ್ನು ಬಿಡಬೇಕಾಗತ್ತೆ. 4ನೇ ವರ್ಷದಿಂದ ಈ ಮರದಲ್ಲಿ ಬಂದಿರತಕ್ಕಂಥ ಹಣ್ಣುಗಳನ್ನು ನೀವು ಬಿಡಿ, ಆಗ ಈ ಹಣ್ಣುಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಮರಕ್ಕೆ ಇರುತ್ತೆ. ಒಂದು ಮರದಲ್ಲಿ ಆ 4ನೇ ವರ್ಷ ಸುಮಾರು ಒಂದು 30-40 ಹಣ್ಣು ಬಿಡುತ್ತೆ. ಇನ್ನೊಂದು ಈ ಪ್ರಕಾಶ್ ಚಂದ್ರದ ಮುಖ್ಯ ನಾನು ಒಂದು ಮಾತು ಹೇಳ್ತೀನಿ, ಎಲ್ಲ ಹಲಸುಗಳು ಸಾಮಾನ್ಯವಾಗಿ ನಮಗೆ ಮಾರ್ಚಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಮುಗಿಯುತ್ತೆ. ಆದರೆ ಈ ಪ್ರಕಾಶ್ ಚಂದ್ರದ ತಳಿ ವಿಶೇಷತೆ ಏನಪ್ಪ ಅಂದರೆ, ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿ ಇದು ಮಾರ್ಚ್ ಏಪ್ರಿಲ್ವರೆಗೂ ಇರುತ್ತೆ. ಅಂಥ ಸೀಸನ್ ಅಂದರೆ ನಾವು ಅನ್ ಸೀಸನ್ ಅಂತ ಕರಿತೀವಿ. ಅಂಥ ಸೀಸನಲ್ಲಿ ಬೇರೆ ಹಲಸುಗಳು ಯಾವೂ ಇರಲ್ಲ. ಈ ಒಂದು ಪ್ರಕಾಶರ ತಳಿ ನಮಗೆ ಬಂದಿರೋದ್ರಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ತುಂಬ ಉಪಯೋಗ ಆಗುತ್ತೆ. ಅವತ್ತು ಸಾಮಾನ್ಯವಾಗಿ ಹಲಸಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಈಗ ಮಂಗಳೂರು, ಉಡುಪಿ, ಬ್ರಹ್ಮಾವರ ಎಲ್ಲ ಕಡೆ ತಿಂತಾರೆ. ಈ ಭಾಗದ ಜನ ಇದನ್ನು ಹೆಚ್ಚಿನ ಪ್ರಿಫರ್ ಮಾಡ್ತಾರೆ. ಅಂಥ ಟೈಮಲ್ಲಿ 1 ಕೆಜಿ ನಮಗೆ 50-100 ರೂಪಾಯಿ ಗಂಟ ಮಾರಾಟ ಮಾಡ್ಬೋದು. ಒಂದು ಹಲ್ಸು ಸಾಮಾನ್ಯವಾಗಿ ನಮಗೆ 5 ಕೆಜಿ 6 ಕೆಜಿ ಬಂದರೂ ಕೂಡ ನಮಗೆ ಕನಿಷ್ಠ ಪಕ್ಷ ಬರೀ 40 ರೂಪಾಯಿ ಸಿಕ್ಕಿದ್ರು ಕೂಡ ಒಂದು ಹಲಸಿಂದ ನಮಗೆ 200-300 ರೂಪಾಯಿ ದುಡ್ಡು ಸಿಗುತ್ತೆ. ಒಂದು ಮರ ನಮ್ಗೆ ಬರೀ 10-15 ಕಾಯಿ ಬಿಟ್ಟರು ಕೂಡ ಒಂದು ಮರದ ನಮಗೆ 200 ರೂಪಾಯಿ ದುಡ್ಡು ಸಿಗುತ್ತೆ. ಆದ್ರಿಂದ ರೈತರು ಇಂಥ ಒಂದು ಬೆಳೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಹಲಸಿಗೆ ಸಾಮಾನ್ಯವಾಗಿ ರೋಗ ಮತ್ತು ಕೀಟಗಳ ಬಾಧೆ ತುಂಬ ಕಮ್ಮಿ ಇರುತ್ತೆ, ನಿಮ್ಗೆ ಸಾಮಾನ್ಯವಾಗಿ ಬರಲ್ಲ, ಬಂದರೆ ಕೂಡ ಸಣ್ಣಪುಟ್ಟ ಒಂದು ಸ್ಪ್ರೇಗಳನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇದರೊಳಗೆ ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಇದು ಗಿಡ ತುಂಬ ದೊಡ್ಡವಾಗಿ ಏನು ಬೆಳೆಯಲ್ಲ, ಒಂದು ಮೀಡಿಯಂ ಗಾತ್ರದ ಗಿಡ ಇದು. ಸುಮಾರು ಒಂದು 15 ಅಡಿ ಮೇಲೋಗುತ್ತೆ, ಒಂದು 8-10 ಅಡಿ ಈ ಕಡೆ ಸ್ವಲ್ಪ ಈ ಕಡೆ ಚಾಚಿಕೊಳ್ಳುತ್ತೆ. ನೀವು ಯಾರು ಬೇಕಾದ್ರೂ ಕೂಡ ಇಂಥ ಒಂದು ಬೆಳೆಯನ್ನು ಬೆಳಿಬೋದು. ಹೆಚ್ಚಿನ ಆದಾಯವನ್ನು ನಮ್ಮ ರೈತರಿಗೆ ಈ ಪ್ರಕಾಶ್ ಚಂದ್ರ ಹಲಸು ತಂದುಕೊಡುತ್ತೆ. ಆದ್ದರಿಂದ ರೈತರು ಇದ್ರ ಬಗ್ಗೆ ಹೆಚ್ಚಿನ ಒಲವನ್ನು ನೀಡಿ ನಿಮ್ಮ ಒಂದು ಎಲ್ಲಿ ಈ ಅದರಲ್ಲೂ ಕೂಡ ವಿಶೇಷವಾಗಿ ಮಲೆನಾಡು ಭಾಗಕ್ಕಿಂತ ಬಯಲುಸೀಮೆಯಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಇದನ್ನು ಬೆಳ್ಕೊಂಡ್ರೆ ರೈತರು ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ಅಂತೇಳಿ ನನ್ನ ಒಂದು ಸಲಹೆ. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ನಾಗ್ತಿಹಳ್ಳಿ ಅರುಣ್ ಕುಮಾರ್, ನನ್ನ ದೂರವಾಣಿ ಸಂಖ್ಯೆ 7-3-3-8-1-1-0-2-09 ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಅವಕಾಶಗಳು ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಕೃಷಿ ವಿಸ್ತರಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಕೆ ಅಮರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಅವಕಾಶಗಳು ಈ ಕುರಿತು ಮಾತನಾಡ್ತಾ ಇದ್ದೇವೆ. ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಅವಕಾಶಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೃಷಿ ವಿಸ್ತರಣಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಒಂದು ಅವಕಾಶಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಒಂದು ಅವಕಾಶಗಳು ಅಂತಂದ್ರೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ತಿಳಿಸಿಕೊಡಿ ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ದಿನದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದಲ್ಲಿ ನಮ್ಮ ರೈತ ಬಾಂಧವರಿಗೆ ಇರುವಂತ ಅವಕಾಶಗಳ ಬಗ್ಗೆ ನಾನು ಸ್ವಲ್ಪ ವಿಷಯವನ್ನು ಮಾತಾಡಲಿಕ್ಕೆ ಅಥವಾ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ನಮ್ಮ ದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಪ್ರಧಾನವಾಗಿ ಬೆಳೀತಾ ಬಂದಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಒತ್ತನ್ನು ನೀಡಿ ರೈತರಿಗೆ ಹೆಚ್ಚು ಆದಾಯವನ್ನು ಪಡೆದುಕೊಳ್ಳುವಂಥ ಒಂದು ಕಾಯಕವನ್ನಾಗಿ ಮಾಡಲಿಕ್ಕೆ ತೋಟಗಾರಿಕಾ ಬೆಳೆಗಳು ತುಂಬ ಅನುಕೂಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ಈಗ ಪ್ರಸ್ತುತ ಏನು ಬೆಳೆಗಳನ್ನು ರೈತರು ಬೆಳೀತಿದ್ದಾರೆ, ತೋಟಗಾರಿಕಾ ಬೆಳೆಗಳು, ಅದರಲ್ಲೂ ಮುಖ್ಯವಾಗಿ ಬಹುವಾರ್ಷಿಕ ಬೆಳೆಗಳಾದಂಥ ಮಾವು ಆಗಿರಬಹುದು ಅಥವಾ ತೆಂಗು ಆಗಿರಬಹುದು, ಪೊಮೊಗ್ರಾನೇಟ್ ಆಗಿರಬಹುದು, ನಮ್ಮಲ್ಲಿ ಸ್ಥಳೀಯವಾಗಿ ಬೆಳೆತಿರುವಂಥ ಫಿಗ್ ಆಗಿರಬಹುದು ಅಂದರೆ ಅಂಜೂರ ಆಗಿರಬಹುದು, ಹೊಸದಾಗಿ ಸೇರ್ಪಡೆಯಾಗಿರುವಂಥ ತುಂಬ ಕಡಿಮೆ ನೀರನ್ನು ಪಡೆದುಕೊಳ್ಳುವಂಥ ಡ್ರ್ಯಾಗನ್ ಫ್ರೂಟ್ ಬೆಳೆ ಆಗಿರಬಹುದು, ಹೀಗೆ ಎಲ್ಲ ತೋಟಗಾರಿಕಾ ಬೆಳೆಗಳು ಸಹ ಮುಖ್ಯವಾಗಿ ರೈತರಿಗೆ ನೇರವಾಗಿ ಹೆಚ್ಚು ಆದಾಯವನ್ನು ಕೊಡುವಂಥ ಬೆಳೆಗಳಾಗಿದೆ. ಅದರಲ್ಲೂ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ, ಹೊಳಲ್ಕೆರೆ, ಹಿರಿಯೂರು ಹಾಗೂ ಸ್ವಲ್ಪ ಚಳ್ಳಕೆರೆ ತಾಲೂಕಿನ ಭಾಗದಲ್ಲಿ ಹೂವಿನ ಬೆಳೆಯನ್ನು ಸಹ ರೈತರುಗಳು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈ ಎಲ್ಲ ಬೆಳೆಗಳಲ್ಲಿ ರೈತರಿಗೆ ನೇರವಾಗಿ ಡೊಮೆಸ್ಟಿಕ್ ಮಾರ್ಕೆಟ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಂದರೆ ನಮ್ಮ ಸ್ಥಳೀಯ ಮಾರುಕಟ್ಟೆಗಳು ಹಾಗೂ ಹೊರಗಿನ ಮಾರುಕಟ್ಟೆಗಳಲ್ಲಿ ಈ ತೋಟಗಾರಿಕಾ ಬೆಳೆಗಳಿಗೆ ಅತಿ ಹೆಚ್ಚು ಬೇಡಿಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ರೈತ ಬಾಂಧವರೇ, ಈಗಾಗಲೇ ನಮ್ಮ ದೇಶದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಹಣ್ಣಿನ ಬೆಳೆಗಳನ್ನು ನಾವು ಇಡೀ ಪ್ರಪಂಚದಲ್ಲಿಯೇ ಯಥೇಚ್ಛವಾಗಿ ಬೆಳೆಯುವಂಥ ದೇಶ ಆಗಿದೆ. ಹಾಗಾಗಿ ಇವತ್ತಿನ ದಿನ ರೈತ ಬಾಂಧವರು ಕೃಷಿ ಉತ್ಪನ್ನಗಳನ್ನು ಅಥವಾ ತೋಟಗಾರಿಕೆ ಉತ್ಪನ್ನಗಳನ್ನು ನೇರವಾಗಿ ಮಾರುಕಟ್ಟೆಗೆ ಮಾರಾಟವನ್ನು ಮಾಡುವ ಬದಲು ಅದನ್ನು ರೂಪಾಂತರ ಮಾಡಿ ಅದರ ಒಂದು ಪರಿವರ್ತನೆಯನ್ನು ಮಾಡಿ ಅದಾದ ಒಂದು ಉತ್ತಮವಾದಂಥ ಒಂದು ಒಂದು ಪದಾರ್ಥವನ್ನು ಮಾಡಿ ಮಾರಾಟ ಮಾಡಿದ್ದೆ ಆದರೆ ರೈತರಿಗೆ ಅತಿ ಹೆಚ್ಚು ಲಾಭ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ರೈತರು ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತೋಟಗಾರಿಕೆ ಬೆಳೆಗಳು ತುಂಬ ಸಹಕಾರಿಯಾಗಿದೆ. ಹಾಗೆಯೇ ರೈತರು ಗ್ರಾಮೀಣ ಪ್ರದೇಶದಲ್ಲೇ ಇದ್ದು ಸ್ವಯೋದ್ಯೋಗವನ್ನು ತುಂಬ ಉತ್ತಮವಾಗಿ ರೂಪುಗೊಳಿಸಿಕೊಳ್ಳೋದಕ್ಕೆ ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಫಸಲನ್ನು ಪಡೆದು ಹೆಚ್ಚು ಇಳುವರಿ ಹಾಗೂ ಸಂಸ್ಕರಣೆ ಮತ್ತು ಪರಿವರ್ತನೆಯನ್ನು ಮಾಡಿದ್ರೆ ಒಂದಕ್ಕೆ ನಾಲ್ಕು ಪಟ್ಟು ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ಅತಿ ಹೆಚ್ಚು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಮತ್ತು ಅಭಿವೃದ್ಧಿಪಡಿಸೋದಕ್ಕೆ ಉತ್ತೇಜನವನ್ನು ನೀಡ್ತಾ ಇದೆ ಅಂತ ಹೇಳಿದ್ರೆ ತುಂಬ ಸಂತೋಷಕರವಾದಂಥ ಒಂದು ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ತೋಟಗಾರಿಕಾ ಬೆಳೆಗಳು ಅಂತಂದರೆ ಯಾವ ಯಾವ ಬೆಳೆಗಳನ್ನ ನಮ್ಮ ಕೃಷಿಕ ಬಾಂಧವರು ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಇದರಲ್ಲಿ ನಮ್ಮ ರೈತ ಬಾಂಧವರು ಯಾವ ರೀತಿಯಾದಂಥ ಒಂದು ಇಳುವರಿಯನ್ನು ಅಂದರೆ ಉತ್ಪಾದನೆಯನ್ನು ತೆಗೆದುಕೊಳ್ತಾ ಇದ್ದಾರೆ? ಇದು ತುಂಬ ಉತ್ತಮವಾದಂಥ ಒಂದು ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ಇಂಥದೇ ಬೆಳೆಯನ್ನು ಬೆಳಿಬೇಕು ಅಥವಾ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ, ಇಂಥದೇ ತೋಟಗಾರಿಕಾ ಉತ್ಪನ್ನದಿಂದ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ವಿವಿಧ ರೀತಿಯಾದಂಥ ಒಂದು ಭೌಗೋಳಿಕ ಪ್ರದೇಶ, ವಾತಾವರಣ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇರೋದರಿಂದ ರೈತ ಬಾಂಧವರಿಗೆ ತುಂಬ ವಿಪುಲವಾದ ಅವಕಾಶಗಳಿದೆ. ವಿವಿಧ ರೀತಿಯ ತರಕಾರಿ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಕೊಳ್ಳಬಹುದು. ಈ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ವಿವಿಧ ರೀತಿಯ ಹಣ್ಣು ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಕೊಳ್ಳಬಹುದು. ಅದು ಮುಖ್ಯವಾಗಿ ಒಂದು ಹವಾಮಾನದ ಮೇಲೆ ಅಂದರೆ ನಾವು ಸೀಸನಲ್ ಕ್ರಾಪ್ಸ್ ಅಂತ ನಾವು ಹೇಳ್ತೇವೆ ತೋಟಗಾರಿಕಾ ಬೆಳೆಗಳಲ್ಲಿ ಮುಖ್ಯವಾಗಿ ಈರುಳ್ಳಿ ಆಗಿರಬಹುದು ಅಥವಾ ಟೊಮ್ಯಾಟೊ ಆಗಿರಬಹುದು, ಕೂಲ್ ಕ್ರಾಪ್ಸ್ ಅಂತ ನಾವು ಏನು ಹೇಳ್ತೇವೆ ಕ್ಯಾರೆಟ್ ಆಗಿರಬಹುದು, ಮೂಲಂಗಿ ಆಗಿರಬಹುದು, ಈ ಎಲ್ಲ ಬೆಳೆಗಳನ್ನು ಸಹ ಪೂರಕವಾಗಿ ರೈತರು ನಿರಂತರವಾಗಿ ಎಲ್ಲ ಒಂದು ಸೀಸನ್ ಅಂದರೆ ಹವಾಮಾನದಲ್ಲೂ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆ ಜೊತೆಗೇನೆ ಬಹುವಾರ್ಷಿಕ ಬೆಳೆಗಳನ್ನು ಸಹ ತುಂಬ ಉತ್ತಮವಾಗಿ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂಥ ಒಂದು ಮಟ್ಟದಲ್ಲಿ ರೈತರು ಬೆಳೀತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾದಂಥ ಇಂಥದೇ ಬೆಳೆಯನ್ನು ಬೆಳ್ಕೊಳ್ಳಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಕೋಲಾರದಲ್ಲಿ ಆಪಲ್ ಬೆಳೆಯನ್ನು ಸಹ ಬೆಳೀತಾ ಇದ್ದಾರೆ. ಹಾಗೆ ನನಗೆ ಬಂದಂಥ ಮಾಹಿತಿಯ ಪ್ರಕಾರ ಅದರ ಒಂದು ಪ್ರಯತ್ನ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಒಬ್ಬ ರೈತರು ಮಾಡ್ತಿದ್ದಾರೆ ಅಂತ ಹೇಳಿ ತುಂಬ ಒಂದು ಸಂತೋಷ ಆಗ್ತಾ ಇದೆ ನನಗೆ. ಹಾಗಾಗಿ ರೈತರಿಗೆ ಬೇಕಾಗಿರುವಂಥದ್ದು ಮಾರ್ಗದರ್ಶನ ಮತ್ತು ಉತ್ತಮವಾದಂಥ ತಾಂತ್ರಿಕ ಸಲಹೆ ಮತ್ತು ಸೌಲಭ್ಯಗಳು ರೈತರಿಗೆ ದೊರಕಿದೆ ಆದರೆ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂಥ ಬೆಳೆಗಳನ್ನು ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಆದಾಯವನ್ನು ತಂದುಕೊಡುವಂಥ ತೋಟಗಾರಿಕೆ ಬೆಳೆಗಳನ್ನು ರೈತರು ಬೆಳೆಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ರೈತ ಬಾಂಧವರು ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ಅವರು ಬೆಳೆಗಳನ್ನು ಬೆಳೆಯುವಾಗ ಬೇಡಿಕೆಗೆ ಅನುಗುಣವಾದಂಥ ಬೆಳೆಗಳನ್ನು ಬೆಳೆದ್ರೆ ಖಂಡಿತವಾಗ್ಲೂ ರೈತರಿಗೆ ಉತ್ತಮವಾದಂಥ ಆದಾಯ ದೊರೆಯುತ್ತೆ. ಯಥೇಚ್ಛವಾಗಿ ಒಂದೇ ರೀತಿಯಾದಂಥ ಬೆಳೆಯನ್ನು ಬೆಳೆದು ಏಕರೂಪದ ಬೆಳೆಯನ್ನು ಬೆಳೆಯೋದ್ರ ಬದಲಿಗೆ 2 ಎಕರೆಗೆ ಮಾವು, 1 ಎಕರೆಗೆ ಅಡಿಕೆ, 1 ಎಕರೆಗೆ ಬಾಳೆ, 1 ಎಕರೆಗೆ ಮತ್ತೊಂದು ಬೇರೆ ರೀತಿಯಾದಂಥ ಬೆಳೆಗಳನ್ನು ಬೆಳ್ಕೊಂಡ್ರೆ ಖಂಡಿತವಾಗ್ಲೂ ನಿರಂತರವಾಗಿ ವರ್ಷದ ಎಲ್ಲ ಕಾಲಮಾನದಲ್ಲೂ ರೈತರಿಗೆ ನಿರಂತರವಾದಂಥ ಆದಾಯ ಬರುತ್ತೆ. ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಸಂಸ್ಕರಣೆಯನ್ನು ಅಥವಾ ಒಂದು ಪರಿವರ್ತನೆ ರೂಪದಲ್ಲಿ ಒಂದು ಔದ್ಯೋಗೀಕರಣವನ್ನು ಅವರು ಅಳವಡಿಸಿಕೊಂಡು ಉತ್ಪನ್ನಗಳ ಪರಿವರ್ತನೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಆದಾಯ ದ್ವಿಗುಣ ಆಗೋದು ಏನಿದೆ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಏನು ಹೇಳ್ತಾರೆ, ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್, ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ ಏನು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಖಂಡಿತವಾಗ್ಲೂ ನೇರವಾಗಿ ಈ ಯೋಜನೆಗಳು ಫಲಪ್ರದವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣ ಅಂತ ಹೇಳಿ ಒಂದು ಪದವನ್ನು ನಾವು ಉಪಯೋಗ ಮಾಡಿದ್ವಿ, ಅಂದ್ರೆ ಔದ್ಯೋಗೀಕರಣ ಅಂದ್ರೆ ಏನ್ ಸರ್? ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ರೈತರು ತಾವು ಮಾಡ್ತಿರುವಂತ ಕೆಲಸ ಕಾರ್ಯಗಳು ಅಥವಾ ಚಟುವಟಿಕೆಗಳನ್ನು ನಾವು ಏನ್ ಹೇಳ್ತೀವಿ, ಇದು ಕೇವಲ ಉತ್ಪಾದನೆಗೆ ಮಾತ್ರ ಸೀಮಿತ ಆಗಿದೆ. ಅಂದ್ರೆ ಬೇಸಾಯ ಪದ್ಧತಿಯನ್ನ ಅವರು ತುಂಬಾ ಉತ್ತಮವಾಗಿ ತುಂಬಾ ನೈಪುಣ್ಯತೆಯಿಂದ ಉತ್ಕೃಷ್ಟ ಮಟ್ಟದಲ್ಲಿ ರೈತರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾದ ಒಂದು ಫಲಿತಾಂಶ ಏನು ಅಂದ್ರೆ ರೈತರು ಪಡೆತಿರುವಂತಹ ಅತಿ ಹೆಚ್ಚು ಇಳುವರಿ ತರುತ್ತಾ ಇರುವಂತ ಒಂದು ಪದ್ಧತಿ ಆಗಿದೆ. ಇದನ್ನ ನಾವು ಏನ್ ಹೇಳ್ತೀವಿ, ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಹೇಳ್ತೀವಿ. ಅಂದ್ರೆ ಉತ್ಪಾದನೆಯವರೆಗೂ ಈಗ ನಮ್ಮ ರೈತರು ತುಂಬಾ ಶಕ್ತರಾಗಿದ್ದಾರೆ, ಅಂದ್ರೆ 100% ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗೇನಾಗಿದೆ, ಕೃಷಿ ಒಂದು ಕೃಷಿ ಆಗಿರಬಾರದು, ಕೃಷಿ ಒಂದು ಔದ್ಯೋಗೀಕರಣ ಆಗಬೇಕು, ಅಂದರೆ ಒಂದು ಉದ್ದಿಮೆಯಾಗಿ ಬೆಳಿಬೇಕು. ಆಗ ಮಾಡಿದ್ರೆ ಮಾತ್ರ ನಮ್ಮ ರೈತರುಗಳಿಗೆ ಹೆಚ್ಚಿನ ಆದಾಯ ಬರಲಿಕ್ಕೆ ಮತ್ತು ಅವರು ಮಾಡುತ್ತಿರುವಂಥ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚು ಬೇಡಿಕೆ ಹಾಗೂ ವರಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಉತ್ಪಾದನೆಯ ಹಂತ ಮತ್ತು ಉತ್ಪಾದನೆಯ ನಂತರದ ಒಂದು ಕಾರ್ಯಚಟುವಟಿಕೆಗಳು ಅಥವಾ ಹಂತಗಳು ಏನಿದೆ ಅವುಗಳನ್ನು ಸಹ ರೈತರು ತುಂಬಾ ಉತ್ತಮವಾಗಿ ಅಳವಡಿಸಿಕೊಂಡು ಮಾಡಿದ್ದೆ ಆದರೆ ರೈತರಿಗೆ ಅತಿ ಹೆಚ್ಚು ಲಾಭ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಉತ್ಪಾದನೆಯ ನಂತರದ ಕೆಲಸ ಕಾರ್ಯಗಳನ್ನು ಸಹ ರೈತರುಗಳೇ ಅಳವಡಿಸಿಕೊಂಡ್ರೆ ಅವರಿಗೆ ಹೆಚ್ಚು ಆದಾಯ ಬರುತ್ತೆ. ಅದನ್ನು ನಾವು ಏನು ಹೇಳ್ತೇವೆ ಅಂದರೆ ಔದ್ಯೋಗೀಕರಣ ಅಂತ ಹೇಳ್ತೇವೆ. ಸಣ್ಣ ಪ್ರಮಾಣದಲ್ಲಿ ಸ್ಥಳೀಯವಾಗಿ ಕೈಗಾರಿಕೆಗಳನ್ನು ಮಾಡಿಕೊಂಡು ಆ ಕೈಗಾರಿಕೆಗಳಲ್ಲಿ ಪ್ಯಾಕಿಂಗ್ ಮಾಡೋದಾಗಿರಬಹುದು, ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ವರ್ಗೀಕರಣ ಮಾಡುವಂತಾಗಿರಬಹುದು, ಸಣ್ಣ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡುವಂಥ ಉತ್ತಮವಾದಂಥ ಒಂದು ಲೋಕಲ್ ಏನು ಹೇಳ್ತೇವೆ ಒಂದು ಸ್ಥಳೀಯ ಮಟ್ಟದಲ್ಲಿ ಅವುಗಳನ್ನು ಶೇಖರಣೆ ಮಾಡಿಕೊಟ್ಟು ಇಟ್ಕೊಳ್ಳುವಂಥ ಒಂದು ಸ್ಟ್ರಕ್ಚರ್ಸನ್ನು ಆಗಬಹುದು. ಈ ರೀತಿಯಾದಂಥ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಜೊತೆ ಜೊತೆಗೆ ರೈತರುಗಳೇ ಸಣ್ಣ ಸಣ್ಣ ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡಿಕೊಂಡು ಅವುಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿ ಉತ್ತಮವಾದ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಅವುಗಳನ್ನು ಮಾರಾಟ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಇದು ಒಂದು ಔದ್ಯೋಗೀಕರಣವಾಗಿ ಮಾರ್ಪಾಡಾಗುತ್ತೆ ಹಾಗೂ ರೈತರಿಗೆ ಉತ್ತಮವಾದಂಥ ಒಂದು ಧಾರಣೆಯೂ ಸಹ ಅವರು ಬೆಳೆದಿರುವಂಥ ಪದಾರ್ಥಗಳಿಗೆ ಸಿಗುತ್ತೆ. ಈಗ ಸಾಕಷ್ಟು ನಮ್ಮ ಕೃಷಿಕರು ಅಂದ್ರೆ ಇವತ್ತು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಆ ಒಂದು ತೋಟಗಾರಿಕಾ ಒಂದು ಕೃಷಿಯಲ್ಲಿ ಕೃಷಿ ಒಂದು ಉದ್ಯಮ ಆಗಬೇಕಾದ್ರೆ ನಮ್ಮ ರೈತ ಬಾಂಧವರಿಗೆ ಏನೆಲ್ಲ ಒಂದು ಉದ್ಯಮದ ಬಗ್ಗೆ ತರಬೇತಿ ಕೊಡಬೇಕಾಗುತ್ತೆ ಸರ್? ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸ್ವಉದ್ಯೋಗವನ್ನ ಮಾಡೋದಕ್ಕಾಗಿ ಹಲವಾರು ಯೋಜನೆಗಳನ್ನ ಈಗಾಗಲೇ ನೀಡ್ತಾ ಬಂದಿದೆ. ಅದರಲ್ಲೂ ರೈತರು ಪ್ರಮುಖವಾಗಿ ಈ ಒಂದು ಬೆಳೆಗಳಲ್ಲಿ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುವುದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ NHB ಅಂತ ಇದೆ, ಹಾಗೆ ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಅಂದರೆ ತೋಟಗಾರಿಕೆ ಇಲಾಖೆಗಳಿದ್ದಾವೆ, ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತೇಳಿ ಹೆಸರುಘಟ್ಟದಲ್ಲಿ ಬೆಂಗಳೂರಿನಲ್ಲಿದೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಅಥವಾ ಈ ಒಂದು ಸಂಶೋಧನಾ ಕೇಂದ್ರಗಳು ಮತ್ತು ತರಬೇತಿ ಕೇಂದ್ರಗಳು ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ಹೊಸ ಯೋಜನೆಗಳು ಯಾವ ಯೋಜನೆಗಳು ಈ ಕಾರ್ಯಕ್ರಮಕ್ಕೆ ಅಥವಾ ತೋಟಗಾರಿಕಾ ಬೆಳೆಯ ರೈತರಿಗೆ ಉತ್ತಮವಾದಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ನಾವು ಏನು ಹೇಳ್ತೇವೆ, ಅಂದರೆ ನೇರವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಈ ಸಂಸ್ಥೆಗಳು ತೋಟಗಾರಿಕಾ ಬೆಳೆಗಳನ್ನು ಬೆಳೆತಿರುವಂಥ ರೈತರಿಗೆ ಮಾಹಿತಿಯನ್ನು ನೀಡ್ತವೆ. ಜೊತೆಗೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ರೈತರಿಗೆ ದೊರಕಿಸಿಕೊಳ್ಳೋದಕ್ಕೆ ನಬಾರ್ಡ್ ಅಂತ ಹೇಳಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಇಡೀ ದೇಶದಲ್ಲಿ ಅವರಿಗೆ ನೇರವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದೆ. ಹಾಗೂ ಕೆಲವೊಬ್ಬ ರೈತರಿಗೆ, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಮತ್ತು ಮಹಿಳಾ ರೈತರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ಸುಮಾರು 60% ಮತ್ತು ಶೇಕಡ 90% ಅವರಿಗೆ ಸಬ್ಸಿಡೀಸ್ನು ಸಹ ನೀಡಿ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡ್ತಾ ಇದ್ದಾವೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದನೂ ಸಹ ತೋಟಗಾರಿಕಾ ಬೆಳೆಗಳಲ್ಲಿ ಯಾರು ಔದ್ಯೋಗೀಕರಣವನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ ಅವರಿಗೆ ಬೇರೆ ಬೇರೆ ಕಾಂಪೊನೆಂಟ್ಸಲ್ಲಿ ಸುಮಾರು 35 ವಿವಿಧ ಕಾಂಪೊನೆಂಟ್ಸ್ ಇದ್ದಾವೆ. ಅವುಗಳಲ್ಲಿ ಅವರು ಏನು ಒಂದು ಉತ್ಪನ್ನಗಳನ್ನು ಹೆಚ್ಚಿಗೆ ಬೆಳೀತಾರೆ, ಈರುಳ್ಳಿ ಬೆಳೆ ಆಗಿರಬಹುದು ಅಥವಾ ತೆಂಗಾಗಿರಬಹುದು ಅಥವಾ ಪೊಮಗ್ರನಾಟ್ ಆಗಿರಬಹುದು, ಇವುಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ಮಾಡಿ ಅವುಗಳನ್ನು ಅವರೇ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ರೈತರು ಮಾರಾಟ ಮಾಡಲಿಕ್ಕೆ ಒಂದು ಅನುವು ಮಾಡಲಿಕ್ಕೆ ಈಗ ಈ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಬಂದಿದೆ. ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತೋಟಗಾರಿಕಾ ಇಲಾಖೆ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರಂಗೆ ಹೋಗಿ ಮಾಹಿತಿಯನ್ನು ಕೇಳಿದ್ದೆ. ಆದರೆ ಖಂಡಿತವಾಗಲೂ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಬೆಳೆತಿರುವಂಥ ರೈತರಿಗೆ ಅತಿ ಹೆಚ್ಚು ಮಾಹಿತಿಯನ್ನು ನೀಡಿ ತರಬೇತಿಗಳನ್ನು ಸಹ ಹಮ್ಮಿಕೊಳ್ತಾರೆ. ಅದರಲ್ಲಿ ನಾವೇನು ಮಾಡ್ತಿದ್ದೇವೆ, ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಒಂದು ವಾರ ತರಬೇತಿ ಕಾರ್ಯಕ್ರಮ, 3 ದಿನದ ತರಬೇತಿ ಕಾರ್ಯಕ್ರಮ, ಹಾಗೂ ಸ್ಕೂಲ್ ಡ್ರಾಪ್ಔಟ್ಸು ಅಂದರೆ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಕಾಂಪೋಸಿಟ್ ಆಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಬಗ್ಗೆ ಮತ್ತು ಅದರಲ್ಲೂ ಔದ್ಯೋಗೀಕರಣದ ಬಗ್ಗೆ ಮಾಹಿತಿಯನ್ನು ಸಹ ನೀಡ್ತಾ ಬಂದಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಪುಷ್ಪ ಕೃಷಿಯ ಬಗ್ಗೆ ತರಬೇತಿ ಕಾರ್ಯಕ್ರಮಗಳು, ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಮತ್ತು ಮಶ್ರೂಮ್ ಅಣಬೆ ಬೇಸಾಯದ ಬಗ್ಗೆ, ಜೊತೆಗೆ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿಕೊಳ್ಳೋದ್ರ ಬಗ್ಗೆ, ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿಕೊಳ್ಳೋದ್ರ ಬಗ್ಗೆ, ಈ ಎಲ್ಲ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ತಾಂತ್ರಿಕವಾಗಿ 6 ತಿಂಗಳುಗಳ ಕಾಲ 20-30 ಜನ ಶಿಬಿರಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಿ, ಅಂದರೆ ನಡೆಸಿ ಅವರಿಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನೀಡಿ ಈ ಒಂದು ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಔದ್ಯೋಗೀಕರಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ನೀಡಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಳ್ತಾ ಬಂದಿದ್ದಾವೆ. ಈ ಒಂದು ತೋಟಗಾರಿಕೆಯಲ್ಲಿ ಪರ್ಯಾಯ ಬೆಳೆ ಪದ್ಧತಿ ಅಂದ್ರೆ ಏನು ಸರ್? ಇದು ರೈತರಿಗೆ ಯಾವ ರೀತಿಯಾದಂತಹ ಒಂದು ಉತ್ತಮವಾದ ಒಂದು ಆದಾಯವನ್ನು ತಂದು ಕೊಡುತ್ತೆ ಅಂತ ಹೇಳ್ತೀರಾ? ಈಗ ಪರ್ಯಾಯವಾಗಿ ಅಂತ ನಾವು ಪದವನ್ನು ನಾವು ಏನು ಹೇಳ್ತೇವೆ, ಈಗಾಗಲೇ ಚಾಲ್ತಿಯಲ್ಲಿ ಇರುವಂತ ಬೆಳೆಗಳಾಗಿರಬಹುದು ಮತ್ತು ಅವುಗಳಿಗೆ ಪೂರಕವಾಗಿ ನಾವು ಯಾವ ರೀತಿಯಾದಂಥ ಬೆಳೆ ಪದ್ಧತಿ ಆಗಿರಬಹುದು ಅಥವಾ ಬೇರೆ ಬೆಳೆಗಳನ್ನು ಉತ್ತಮವಾದಂಥ ಇಳುವರಿ ಕೊಡುವಂಥದ್ದಾಗ್ಬೋದು ಅಥವಾ ಆದಾಯವನ್ನು ತಂದುಕೊಡುವಂಥ ಬೆಳೆಗಳನ್ನು ನಾವು ಪರಿಚಯಿಸೋದಕ್ಕೆ ಮತ್ತು ನಾವು ಬೆಳೀತಿರುವಂಥ ಬೆಳೆಗಳಲ್ಲೇ ಯಾವ ರೀತಿಯಾದಂಥ ಉತ್ತಮವಾದಂಥ ಒಂದು ಔದ್ಯೋಗೀಕರಣವನ್ನು ನಾವು ಮಾಡಿದರೆ ರೈತರಿಗೆ ಹೆಚ್ಚು ಆದಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಈ ಒಂದು ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದು ಒಂದು ಮನಸ್ಸಿಗೆ ಬರ್ತದೆ. ಈ ಒಂದು ಹಂತದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗಾಗಲೇ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಚಳ್ಳಕೆರೆ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ಎಣ್ಣೆಗಾಣಗಳಿತ್ತು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಎಲ್ಲ ಸಣ್ಣ ರೈತರು, ಅತಿ ಸಣ್ಣ ರೈತರು ಸಹ ಗ್ರಾಮೀಣ ಮಟ್ಟದಲ್ಲೇ ಅವರವರ ಗ್ರಾಮಗಳಲ್ಲೇ ಎಣ್ಣೆ ತೆಗೆಯುವಂಥ ಸಣ್ಣ ಸಣ್ಣ ಗಿರಣಿಗಳನ್ನು ಅವರು ಗಾಣಗಳನ್ನು ಅಂತ ಏನು ಹೇಳ್ತೀವಿ ಅವುಗಳನ್ನು ಇಟ್ಕೊಂಡಿದ್ರು. ಅಲ್ಲಿ ಉತ್ತಮವಾದಂಥ ಒಂದು ಎಣ್ಣೆಯನ್ನು ತೆಗೆಯುವಂಥ ಪದ್ಧತಿಯನ್ನು ಅವರೇ ಅನುಸರಿಸ್ತಿದ್ರು. ಅವರಿಗೆ ಉತ್ತಮವಾದಂಥ ಪದಾರ್ಥ ಒಂದು ಸಿಗ್ತಿತ್ತು, ಉಪ ಉತ್ಪನ್ನಗಳು ಸಿಗ್ತಿತ್ತು, ಅಂದರೆ ಎಣ್ಣೆಯನ್ನು ತೆಗೆದಾದ ನಂತರ ಅದರಲ್ಲಿ ಬರುವಂಥ ಕೇಕ್ ಅಂತ ನಾವು ಏನು ಹೇಳ್ತೇವೆ ಆ ಕೇಕ್ ಸಿಗ್ತಿತ್ತು, ಅದನ್ನು ನಾವು ಬೆಳೆಗಳಿಗೆ ಉಪಯೋಗ ಮಾಡಿಕೊಳ್ತಿದ್ವು, ಜೊತೆಗೆ ಇಂಡಿ ಸಿಗ್ತಿತ್ತು, ಅದನ್ನು ರಾಸುಗಳಿಗೆ ಕೊಡ್ತಿದ್ವು, ತುಂಬ ಉತ್ತಮವಾದಂಥ ಪದಾರ್ಥಗಳಾಗ್ತಿತ್ತು. ಇದನ್ನೆಲ್ಲ ನಾವು ಬೈ ಪ್ರಾಡಕ್ಟ್ಸ್ ಅಂತ ಹೇಳಂತ ನಾವು ಏನು ಹೇಳ್ತೇವೆ, ಅಂದರೆ ಮುಖ್ಯ ಉತ್ಪನ್ನ ಮತ್ತು ಪರ್ಯಾಯ ಉತ್ಪನ್ನ ಅಂತ ನಾವು ಏನು ಹೇಳ್ತೇವೆ, ಇದನ್ನು ಸಹ ಸಿಗ್ತಿತ್ತು. ಇವೆಲ್ಲ ನೇರವಾಗಿ ರೈತರಿಗೆ ಅವರ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಅವರು ವ್ಯಯ ಮಾಡ್ತಿರುವಂಥ ಒಂದು ಖರ್ಚು ತುಂಬ ಕಡಿಮೆ ಆಗ್ತಿತ್ತು ಆಗ ಅವರಿಗೆ. ಈಗೇನಾಗ್ತಿದೆ, ಪ್ರತಿಯೊಂದಕ್ಕೂ ಸಹ ನಾವು ದುಡ್ಡನ್ನು ಕೊಟ್ಟು ತರಬೇಕು ಬೇಕಾಗ್ತದೆ. ಈಗ ಕೇಕ್ ಅನ್ನು ಹೊರಗಡೆಯಿಂದ ತರಬೇಕು, ಎಣ್ಣೆಯನ್ನು ಹೊರಗಡೆಯಿಂದ ತರಬೇಕು, ಅದಾದ ನಂತರ ಕೃಷಿಗೆ ಬೇಕಾದಂತ ಒಂದು ಏನು ಪೂರಕವಾದಂತ ವಸ್ತುಗಳೇನಿದೆ ಅವುಗಳನ್ನು ಸಹ ಹೊರಗಡೆಯಿಂದ ತರಬೇಕು. ಹಾಗಾಗಿ ನಾವು ಈ ರೀತಿಯಾದಂತ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಈಗ ಒಂದು ಕಡಿಮೆ ಮಟ್ಟದಲ್ಲಿ ಅಥವಾ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಎಣ್ಣೆಗಾಣಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲೇ ಮರು ವಿನ್ಯಾಸಗೊಳಿಸಿ ಅವುಗಳನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಉತ್ತಮವಾದಂಥ ಉತ್ಪನ್ನ ನಮ್ಮ ರೈತರಿಗೆ ಅಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೊಳ್ಬಹುದು. ಎರಡನೇದು ಉತ್ತಮವಾದಂಥ 100% ಕ್ವಾಲಿಟಿ ಪ್ರೊಡ್ಯೂಸ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಉತ್ತಮವಾದಂಥ ಗುಣಮಟ್ಟದ ಪದಾರ್ಥಗಳನ್ನು ರೈತರು ತಗೊಳ್ಬಹುದು. ಎರಡನೇ ಒಂದು ಉತ್ತಮವಾದಂಥ ಉದಾಹರಣೆ ಅಂತ ಹೇಳಿದರೆ ಈಗಾಗಲೇ ರೈತರಿಗೆ ಏನು ಹೇಳ್ತೀವಿ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ. ಟೊಮೆಟೊ ಜಾಸ್ತಿ ನಾವು ಬೆಳಿತೀವಿ, ಟೊಮೆಟೊನ ಬೆಳೆದಾಗ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಗ್ರಾಮೀಣ ಪ್ರದೇಶದಲ್ಲೂ ಈಗ ಸುಮಾರು 25-30% ರೈತರ ಮನೆಗಳಲ್ಲಿ ಬೆಳಗ್ಗೆ ಎಲ್ಲರೂ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಚಪಾತಿನೋ ಅಥವಾ ಬ್ರೆಡ್ನೋ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಾವು ಟೊಮೆಟೊ ಸಾಸು ಅಥವಾ ಕೆಚಪ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಬೇಕರಿಗಳಿಂದ ತರ್ತೇವೆ. ಅದರಲ್ಲಿ ಯಥೇಚ್ಛವಾಗಿ ಒಂದು ಕೆಮಿಕಲ್ಸ್ ಅಂತ ನಾವು ಏನು ಹೇಳ್ತೇವೆ ಮಾರಕವಾಗಿರುವಂಥ ದೇಹಕ್ಕೆ ಮಾರಕವಾಗಿರುವಂಥ ಅಥವಾ ಆರೋಗ್ಯಕ್ಕೆ ಹಾನಿಕರವಾಗುವಂಥ ಕೆಮಿಕಲ್ಸನ್ನು ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. 2-3 ವರ್ಷ ಆದರೂ ನಾವು ಓಪನ್ ರೂಮ್ ಟೆಂಪರೇಚರಲ್ಲಿ ಅವುಗಳನ್ನು ಇಟ್ಟರೂ ಸಹ ಅವು ಕೆಡೋದಿಲ್ಲ. ಈಗ ಯಥೇಚ್ಛವಾಗಿ ಬೆಳೆದಂಥ ಟೊಮೆಟೊವನ್ನು ಗ್ರಾಮೀಣ ಪ್ರದೇಶದಲ್ಲೇ ತರಬೇತಿಯನ್ನು ತಗೊಂಡು ನಾನು ಈಗಾಗಲೇ ಹೇಳಿದೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಜಿಲ್ಲಾ ತರಬೇತಿ ಕೇಂದ್ರಗಳಾದಂಥ ಕೃಷಿ ಇಲಾಖೆಯಲ್ಲಿ ಜಿಲ್ಲಾ ತರಬೇತಿ ಕೇಂದ್ರಗಳಲ್ಲಿ ಮಾಹಿತಿಯನ್ನು ತಗೊಂಡು ಮನೆಗಳಲ್ಲೇ ಟೊಮೆಟೊ ಸಾಸು ಟೊಮೆಟೊ ಕೆಚಪ್ಪು ಈ ರೀತಿಯಾದಂಥ ಒಂದು ಉತ್ಪನ್ನಗಳನ್ನು ಮಾಡಿಕೊಂಡು ಮನೆಯಲ್ಲಿ ಅವರು ಉಪಯೋಗ ಮಾಡಿಕೊಂಡು ಮಕ್ಕಳಿಗೂ ಸಹ ಕೊಟ್ಟರೆ ಅತಿ ಹೆಚ್ಚು ಆರೋಗ್ಯ ವೃದ್ಧಿ ಆಗುತ್ತೆ, ಜೊತೆಗೆ ಬಹಳಷ್ಟು ದಿನ ಇದನ್ನು ಶೇಖರಣೆ ಮಾಡಿ ಇಡಬಹುದು. ಹಾಗಾಗಿ ಇದು ಒಂದು ಎರಡನೇ ಒಂದು ಪರ್ಯಾಯ ವ್ಯವಸ್ಥೆ. ಮೂರನೇ ಪರ್ಯಾಯ ವ್ಯವಸ್ಥೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೇರಳವಾಗಿ ನೀರುಳ್ಳಿ ಬೆಳೆಯನ್ನು ನಾವು ಬೆಳೆದನ್ನು ನೋಡಿದ್ದೇವೆ. ಈಗ ರೇಟು ತುಂಬ ವ್ಯತ್ಯಯ ಆಗ್ತಾ ಇರೋದು ಸಹ ಸರ್ವೇ ಸಾಮಾನ್ಯ ಆಗಿದೆ. ಇಂಥ ಸಂದರ್ಭದಲ್ಲಿ ಡಿಹೈಡ್ರೇಟೆಡ್ ಸ್ಲೈಸ್ ಅಂತ ನಾವು ಏನು ಕರಿತೇವೆ ಇವುಗಳನ್ನು ಸಣ್ಣದಾಗಿ ಹಚ್ಚಿ ಇವುಗಳನ್ನು ಒಂದು ಟೆಂಪರೇಚರ್ವರೆಗೂ ಅದನ್ನು ಚೆನ್ನಾಗಿ ಒಣಗಿಸಿ ಸೂರ್ಯನ ಒಂದು ಬಿಸಿಲಿನ ತಾಪಮಾನದಲ್ಲೇ ಇದನ್ನು ಒಣಗಿಸಬಹುದು. ಡಿಹೈಡ್ರೇಟೆಡ್ ಸ್ಲೈಸ್ ಅಂತ ನಾವು ಹೇಳ್ತೇವೆ. ಒಣಗಿದ ಈ ನೀರುಳ್ಳಿಯನ್ನು ನಾವು ಬಹು ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಇದಕ್ಕೆ ಯಾವುದೇ ತಾಂತ್ರಿಕತೆ ಬೇಕಾಗಿಲ್ಲ ಅಥವಾ ಇಂಡಸ್ಟ್ರಿ ನಾವೇನು ಕೈಗಾರಿಕೆ ಬೇಕು ಅಂತಲೂ ನಾವು ಹೇಳೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಇವುಗಳನ್ನು ಒಂದು ತುಂಬ ಅನ್ಸೈಂಟಿಫಿಕ್ ಆಗಿ ಅಂತಲೂ ಹೇಳಬಹುದು ನನ್ನ ಒಂದು ರೀತಿಯಲ್ಲಿ ಹೇಳೋದಾದರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಈರುಳ್ಳಿಯ ಒಂದು ಹಂತದಲ್ಲಿ ಹೇಳಬೇಕಂದ್ರೆ 80-90 ರೂಪಾಯಿವರೆಗೂ ಹೋಗ್ಬಿಡುತ್ತೆ, ಕೆಲವೊಂದು ಸಮಯದಲ್ಲಿ ಕೇವಲ 15 ರೂಪಾಯಿಗೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಡಿಹೈಡ್ರೇಟೆಡ್ ಅಂದರೆ ಒಣಗಿದ ನೀರುಳ್ಳಿಯನ್ನು ಮಾಡಿಕೊಂಡು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅತಿ ಹೆಚ್ಚು ಬೇಡಿಕೆ ಇದೆ. ಇದಕ್ಕೆ ಹೊರಗಡೆಗೂ ಮಾರಾಟ ಮಾಡಬಹುದು ಮತ್ತು ಯಾವ ಒಂದು ಸಮಯದಲ್ಲಿ ಹೆಚ್ಚು ಬೇಡಿಕೆ ಇದೆ ಅಥವಾ ರೇಟ್ ಜಾಸ್ತಿ ಇದೆ ಅಂಥ ಸಂದರ್ಭದಲ್ಲಿ ಇವರು ಸಹ ಅದನ್ನು ಬಳಕೆ ಮಾಡಿಕೊಳ್ಳಬಹುದು. ಹೀಗೆ ಪ್ರತಿಯೊಂದು ಬೆಳೆಗಳಲ್ಲೂ ಸಹ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಮಾಡಿಕೊಂಡ್ರೆ ಒಂದು ನಾವು ಸೆಲ್ಫ್ ಸಫಿಷಿಯನ್ಸಿ ಆಗ್ತವೆ, ಅಂದರೆ ನಮಗೆ ನಾವು ಬೇರೆಯವರ ಮೇಲೆ ಅವಲಂಬಿತರಾಗೋದು ಕಡಿಮೆ ಆಗ್ತದೆ ಮತ್ತು ಈ ಪದಾರ್ಥಗಳನ್ನು ನಾವು ಮೌಲ್ಯವರ್ಧಿತ ಮಾಡಿದಂಥ ಪದಾರ್ಥಗಳನ್ನು ರೂಪಾಂತರ ಮಾಡಿ ಅದನ್ನು ಮಾರಾಟ ಮಾಡಿದರೂ ಕೂಡ ಅದರಿಂದ ಹೆಚ್ಚು ಆದಾಯ ಬರುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಒಂದು ಬೆಳೆಗಳಲ್ಲೂ ಸಹ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಅನ್ನೋದನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆತಿರುವಂಥ ರೈತರಿಗೆ ಅತಿ ಹೆಚ್ಚು ಲಾಭವನ್ನು ಕೊಡೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂದರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥ ಕೃಷಿಕ ಬಾಂಧವರು ಸ್ವಉದ್ಯೋಗಿಗಳಾಗಲು ಸಾಕಷ್ಟು ಒಂದು ಅವಕಾಶ ಇದೆ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದರಿಂದ ಅಂತ ಹೇಳಿದ್ರೆ, ಅಂದರೆ ಸ್ವಉದ್ಯೋಗಿಗಳಾಗಲು ಏನಾದರೂ ಅವರಿಗೆ ಒಂದು ತರಬೇತಿ ಈ ರೀತಿ ಏನಾದರೂ ಬೇಕಾಗುತ್ತಾ? ಖಂಡಿತವಾಗ್ಲೂ ಈಗ ಯಾರೇ ಆಗಲಿ ಯಾವುದಾದ್ರೂ ಒಂದು ಹೊಸ ಒಂದು ಕಾರ್ಯವನ್ನು ಅಥವಾ ಒಂದು ಉದ್ಯಮಕ್ಕೆ ನಾವು ಕಾಲಿಟ್ಟರೆ ಅಲ್ಲೇನಾಗುತ್ತೆ 100%-100% ನಮಗೆ ಎಲ್ಲ ವಿಷಯ ತಿಳಿದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಯಾವ ರೈತರಿಗೆ ಯಾವ ಬೆಳೆಗಳ ಬಗ್ಗೆ ಮತ್ತು ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ವಿಷಯಗಳ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಒಂದು ತರಬೇತಿ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದೆ. ನಿರಂತರವಾಗಿ ಈ ಒಂದು ಕೇಂದ್ರಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ರೈತ ಬಾಂಧವರಿಗೆ ಬೇಕಾದಂಥ ವಿಷಯಗಳಲ್ಲಿ ತರಬೇತಿಯನ್ನು ಕೊಟ್ಟು ಅವರನ್ನು ಆ ವಿಷಯಗಳಲ್ಲಿ ನೈಪುಣ್ಯತೆಯನ್ನು ಹೊಂದಲಿಕ್ಕೆ ಸಹಕಾರಿಯಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ ಬಬ್ಬೂರು ಫಾರಂನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಕೇಂದ್ರದಲ್ಲಿ ನಮ್ಮ ಕೃಷಿ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ಮಹಾವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇದೊಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು ಯುವ ರೈತರಿಗೆ ಹಾಗೂ ವಿವಿಧ ಇಲಾಖೆಯ ವಿಸ್ತರಣಾ ಕಾರ್ಯಕರ್ತರಿಗೆ ತರಬೇತಿಯನ್ನು ಕೊಡುವಂಥದ್ದು ಹಾಗೂ ಇಡೀ ಜಿಲ್ಲೆಯ ರೈತರಿಗೆ ತಾವು ಬೆಳೆತಿರುವಂತಹ ತೋಟಗಳಿಗೆ ಹೋಗಿ ವಿಜ್ಞಾನಿಗಳು ಅವರ ತಾಕುಗಳಿಗೆ ಭೇಟಿಯನ್ನು ನೀಡಿ ತಾಂತ್ರಿಕ ಮಾಹಿತಿಯನ್ನು ನೀಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಜ್ಞಾನಿಗಳು ತೋಟಗಾರಿಕಾ ಬೆಳೆಯ ರೈತರಿಗೆ ನಿರಂತರವಾಗಿ ಯಾವ ವಿಷಯಕ್ಕೆ ಮಾಹಿತಿಯನ್ನು ಬೇಕು ಅಂತ ಹೇಳಿದರೆ, ಒಂದು ಪತ್ರದ ಮೂಲಕ ಅವರಿಗೆ ತಿಳಿಸಿದ್ರೆ ಅಥವಾ ಒಂದು ದೂರವಾಣಿಯ ಮೂಲಕ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೇಡಿಕೆಯನ್ನು ಕಳಿಸಿದ್ದೆ ಆದರೆ ಅವರು ಎರಡು ದಿನ ಅಥವಾ ಮೂರು ದಿನ ಒಂದು ವಾರದ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕೂ ಸಹ ವ್ಯವಸ್ಥೆಯುಂಟು. ಉತ್ತಮವಾದಂಥ ತಾಂತ್ರಿಕತೆಗಳನ್ನು ಮತ್ತು ಪ್ರಾತ್ಯಕ್ಷಿಕೆಯ ಮೂಲಕ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ರೈತರಿಗೆ ಮಾಹಿತಿಯನ್ನು ನೀಡ್ತಾರೆ. ಸರ್, ಈ ಒಂದು ತೋಟಗಾರಿಕಾ ಬೆಳೆಗಳ ಒಂದು ಸಂಸ್ಕರಣೆ ಮತ್ತು ಪರಿಷ್ಕರಣೆ ಬಗ್ಗೆ ಹೇಳಿ ಸರ್, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕಾಗುತ್ತೆ. ಹೌದು, ಈಗ ಸಂಸ್ಕರಣೆ ಮತ್ತು ಪರಿಷ್ಕರಣೆ ಅಂತ ಈ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ಕೇವಲ ಒಂದು ಬೆಳೆಯನ್ನ ಉತ್ಪಾದನೆ ಮಾಡಿದ್ರೆ ಮಾತ್ರ ರೈತರಿಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಅವರಿಗೆ ಹೆಚ್ಚು ಆದಾಯ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಸ್ತುತ ಒಂದು ಸ್ಥಿತಿಯಲ್ಲಿ ರೈತರಿಗೆ ಯಾವುದೇ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತಗೊಂಡು ಹೋದಾಗ ಪ್ರತಿನಿತ್ಯ ಇದರ ಧಾರಣೆ ತುಂಬಾ ವ್ಯತ್ಯಯ ಆಗ್ತದೆ. ಅದು ತೋಟಗಾರಿಕೆ ಬೆಳೆ ಆಗಿರಬಹುದು ಅಥವಾ ಕೃಷಿ ಬೆಳೆಗಳಾಗಿರಬಹುದು ಅಥವಾ ಯಾವುದೇ ಒಂದು ಹುಣಸೆ ಹಣ್ಣಾಗಿರಬಹುದು, ಒಣಗಿದ ಮೆಣಸಿನಕಾಯಿ, ಈವನ್ ಹತ್ತಿಗೂ ಸಹ ಧಾರಣೆ ಬಹಳ ಬೇಗ ಏರ್ಪೇರಾಗ್ತಾ ಇರ್ತದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಿಖರವಾದಂಥ ಒಂದು ಬೆಲೆ ಸಿಗಬೇಕಾದ್ರೆ ಮತ್ತು ಹೆಚ್ಚು ಒಂದು ಬೆಲೆ ಸಿಗಬೇಕಾದ್ರೆ ರೈತರು ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡೋದಕ್ಕೆ ಬದಲು ಅವರು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಪರಿಷ್ಕರಣೆ ಮಾಡಿದ ನಂತರ ಮಾರಾಟ ಮಾಡಿದೆ ಆದರೆ ಹೆಚ್ಚು ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಸಂಸ್ಕರಣೆ ಮತ್ತು ಪರಿಷ್ಕರಣೆಯ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ಹಣ್ಣಿನ ಪರಿಷ್ಕರಣೆ ಮಾಡುವ ವಿಧಾನಗಳು ಹಲವಾರು ರೀತಿ ಇದೆ. ಅದರಲ್ಲೂ ಮುಖ್ಯವಾಗಿ ಬಾಳೆಹಣ್ಣಿನ ಒಂದು ಸಂಸ್ಕರಣೆ ಅಂತ ಏನು ಬಂದರೆ ಬಾಳೆಹಣ್ಣಿನಲ್ಲಿ ಈಗ ಕೇರಳದಲ್ಲಿ ಬಾಳೆ ಗಿಡದಲ್ಲೇ ತಗೊಳ್ಳಿ, ಬಾಳೆ ಗಿಡದಲ್ಲಿ ಯಾವ ಒಂದು ಪದಾರ್ಥವನ್ನು ಸಹ ಅವರು ವೇಸ್ಟ್ ಮಾಡೋದಿಲ್ಲ. ಬಾಳೆಹಣ್ಣನ್ನ ಸ್ಲೈಸ್ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಡಿಹೈಡ್ರೇಟೆಡ್ ಬನಾನಾ ಅಂತ ಹೇಳಿಬಿಟ್ಟು ಬಾಳೆಹಣ್ಣನ್ನು ಮಾಡ್ತಾರೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಸಹ ತಗೊಳ್ತಾರೆ, ಬಾಳೆಹಣ್ಣಿನ ಸಿಪ್ಪೆಯಲ್ಲೂ ಸಹ ಅವರು ಚಿಪ್ಸನ್ನು ಮಾಡುವಂಥ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅದಾದ ನಂತರ ಬಾಳೆಹಣ್ಣಿನ ದಿಂಡನ್ನು ತರಕಾರಿಯನ್ನಾಗಿ ಉಪಯೋಗ ಮಾಡ್ತೇವೆ. ಒಳಗಡೆ ಅಂತ ಒಂದು ದಿಂಡು ಏನು ಸ್ವಲ್ಪ ಅದು ಒಂದು ಹೆಚ್ಚು ಔಷಧೀಯ ಗುಣಗಳು ಮತ್ತು ಅತಿ ಹೆಚ್ಚು ಒಂದು ಉತ್ತಮವಾದಂಥ ಆರೋಗ್ಯದ ಗುಣಗಳನ್ನು ಹೊಂದಿರೋದರಿಂದ ಅದನ್ನು ತರಕಾರಿಯನ್ನಾಗಿ ಸಹ ಬಳಕೆ ಮಾಡ್ತಾರೆ. ಅದಾದ ನಂತರ ಹೊರಗಿನ ದಿಂಡಿ ಏನು ಬರುತ್ತೆ ಅದನ್ನು ಮದುವೆಗಳು ಮತ್ತು ಸಮಾರಂಭಗಳಿಗೆ ಅದನ್ನು ಒಂದು ಆರ್ನಮೆಂಟ್ ಆಗಿ ಸಹ ಉಪಯೋಗ ಮಾಡ್ತಾರೆ. ಅದಾದ ನಂತರ ಬಾಳೆಯ ಒಂದು ಬುಡದ ಒಂದು ಭಾಗ ಏನು ಬರ್ತದೆ ಅದನ್ನೆಲ್ಲ ಸಣ್ಣದಾಗಿ ಚಾಪ್ ಅಂದರೆ ಕಟಿಂಗ್ ಮಾಡಿ ಅದನ್ನು ಗೊಬ್ಬರಕ್ಕೂ ಸಹ ಯೂಸ್ ಮಾಡ್ತಾರೆ. ಹಾಗೆ ಬಾಳೆ ಗಿಡದಲ್ಲಿ ಯಾವ ಒಂದು ಭಾಗವನ್ನು ಸಹ ವೇಸ್ಟ್ ಮಾಡೋದಿಲ್ಲ. ಸೊ ಹಾಗೆ ಯಾವುದಾದ್ರೂ ಒಂದು ನಾವು ಒಂದು ಬೆಳೆಯನ್ನು ತಗೊಂಡ್ರೆ ಅದನ್ನು ಪರ್ಯಾಯವಾಗಿ ಆ ಒಂದು ಬೆಳೆಯ ಎಲ್ಲ ಭಾಗಗಳನ್ನು ಯಾವ ರೀತಿಯಾಗಿ ಉತ್ತಮವಾಗಿ ನಾವು ಬಳಕೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಮಾಹಿತಿಯನ್ನು ತಿಳ್ಕೊಂಡು ಅದರ ಬಗ್ಗೆ ನಾವು ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ. ಆದರೆ ನಾವು ಮಾಡ್ತಿರುವಂಥ ಕೃಷಿಯಲ್ಲಿ ತುಂಬ ಕಡಿಮೆ ಖರ್ಚು ಬರುತ್ತದೆ ಮತ್ತು ಎಲ್ಲ ಪದಾರ್ಥಗಳನ್ನು ಉತ್ಕೃಷ್ಟ ಮಟ್ಟದಲ್ಲಿ ಬಳಕೆ ಮಾಡಿಕೊಂಡಾಗ ಅವರಿಗೆ ಆದಾಯನೂ ಸಹ ಹೆಚ್ಚಿಗೆ ಬರ್ತದೆ. ಎರಡನೇ ಒಂದು ನಿದರ್ಶನ ನಾನು ಹೇಳಬೇಕಾದ್ರೆ ಈಗಾಗಲೇ ಮಸಾಲೆ ಪದಾರ್ಥಗಳಲ್ಲಿ 4-5 ಬೇರೆ ಬೇರೆ ಗ್ರೇಡ್ಗಳನ್ನು ನಾವು ಮಾಡ್ತೇವೆ. ಮಸಾಲೆ ಪದಾರ್ಥಗಳಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸಹ ಅಷ್ಟೇ, ಅದರಲ್ಲೂ ಸಹ ಹಾಗೆ ಯಾವುದೇ ರೀತಿಯಾದಂಥ ವೇಸ್ಟ್ ನಿಲ್ದಲೆ ಅಲ್ಲೂ ಹೆಚ್ಚು ಲಾಭ ಬರುವ ಹಾಗೆ ಮಾಡಬಹುದು. ಹಾಗೆ ಅಡಿಕೆಯಲ್ಲೂ ಸಹ ಚಾಲಿ ಆಗಿರಬಹುದು, ಚಾಲಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತು ಹೆಚ್ಚು ಧಾರಣೆ ಸಿಗ್ತದೆ. ಅವುಗಳನ್ನು ರೈತರು ನೇರವಾಗಿ ಮಾರಾಟ ಮಾಡ್ತಾರೆ. ಅದಾದ ನಂತರ ಬೇರೆ ಬೇರೆ ಬರುವಂಥ ಒಂದು ಗುಣಮಟ್ಟದ ಅಡಿಕೆಗೂ ಸಹ ಅದನ್ನು ಒಂದು ವರ್ಗೀಕರಣ ಮಾಡಿ ಮಾರಾಟ ಮಾಡಿ ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿದ್ರೆ ಅಲ್ಲೂ ಸಹ ರೈತರಿಗೆ ಹೆಚ್ಚು ಆದಾಯ ಬರುತ್ತೆ. ಹೀಗೆ ಯಾವುದೇ ಬೆಳೆಗಳನ್ನು ತಗೊಂಡರೂ ಸಹ ಅದರ ಒಂದು ಸಂಸ್ಕರಣೆಯನ್ನು ವ್ಯವಸ್ಥಿತವಾಗಿ ಮಾಡಿದ್ದೆ ಆದರೆ ರೈತರಿಗೆ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಕೊನೆಯದಾಗಿ ಈ ಒಂದು ತೋಟಗಾರಿಕೆಯಲ್ಲಿ ಔದ್ಯೋಗೀಕರಣದ ವಿವಿಧ ಆಯಾಮಗಳ ಬಗ್ಗೆ ತಿಳಿಸಿಕೊಡಿ ಸರ್. ಔದ್ಯೋಗೀಕರಣದಲ್ಲಿ ಆಯಾಮಗಳು ಅಂತ ಹೇಳುವುದಾದರೆ ಈಗ ರೈತ ಬಾಂಧವರಿಗೆ ಯಾವ ರೀತಿಯಲ್ಲಿ ಅಥವಾ ಯಾವ ಯಾವ ನಿಟ್ಟಿನಲ್ಲಿ ಇವರಿಗೆ ಹೆಚ್ಚು ಆದಾಯ ಬರಲಿಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳ್ಕೊಳ್ಳೋದಾಗಿರುತ್ತೆ. ಈಗಾಗಲೇ ನಾನು ಹೇಳ್ತಾ ಬಂದಿದ್ದೇನೆ, ಔದ್ಯೋಗೀಕರಣ ಅಂತ ಹೇಳಿದ್ರೆ ಇದು ಒಂದು ಉದ್ದಿಮೆಯಾಗಿ ಮಾರ್ಪಡಬೇಕು ಅಂತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನೀಗ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ನಮಗೆ ಯಾವ ಮಾರುಕಟ್ಟೆಯಲ್ಲಿ ಯಾವ ಉತ್ಪನ್ನಕ್ಕೆ ಎಷ್ಟು ಧಾರಣೆ ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಆ ಮಾರುಕಟ್ಟೆಗೆ ಆ ಉತ್ಪನ್ನವನ್ನು ತಗೊಂಡೋದ್ರೆ ಅಲ್ಲಿ ಹೆಚ್ಚು ಲಾಭ ಸಿಗುತ್ತೆ. ನಾನು ಯಾವುದೋ ಲೋಕಲ್ ಮಾರ್ಕೆಟ್ಗೆ ನಾನು ಡಿಮ್ಯಾಂಡ್ ಇಲ್ಲದೆ ಇರುವಂಥ ಮಾರ್ಕೆಟ್ಗೆ ಆ ಉತ್ಪನ್ನವನ್ನು ತಗೊಂಡೋದ್ರೆ ಅಲ್ಲಿ ಅದಕ್ಕೆ ಹೆಚ್ಚು ಬೇಡಿಕೆ ಇರೋದಿಲ್ಲ, ಅದರ ಒಂದು ಬೆಲೆ ಸಹ ಕುಂಠಿತ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಮಾರಾಟ ಮಾಡುವಂಥ ಉತ್ಪನ್ನಗಳಿಗೆ ಎಲ್ಲಿ ಹೆಚ್ಚು ಬೇಡಿಕೆ ಇದೆ, ಅದರ ಒಂದು ಬೇಡಿಕೆಗೆ ಅನುಸಾರವಾಗಿ ನಾವು ಈ ಉತ್ಪನ್ನಗಳನ್ನು ತಗೊಂಡು ಹೋದರೆ ಮಾತ್ರ ಅವುಗಳಲ್ಲಿ ಹೆಚ್ಚು ಆದಾಯ ಬರಲಿಕ್ಕಾಗ್ತದೆ. ಇದರಲ್ಲಿ ನಾನೀಗ ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ, ಈಗ ಯಾವುದೇ ಒಂದು ವ್ಯವಹಾರವನ್ನು ನಿರ್ವಹಿಸೋದಕ್ಕೆ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅಲ್ಲಿನ ಒಂದು ಸಮಗ್ರ ಮಾಹಿತಿಯನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ಈ ಔದ್ಯೋಗೀಕರಣವನ್ನು ನಾವು ಮಾಡಿದ್ರೆ ಬಹಳ ಮುಖ್ಯ. ಅಂದರೆ ಬೇಡಿಕೆಗೆ ಅನುಸಾರವಾಗಿ ಎಷ್ಟು ಡಿಮ್ಯಾಂಡು ಯಾವ ಮಾರ್ಕೆಟ್ನಲ್ಲಿ ಯಾವ ಸೀಸನ್ನಲ್ಲಿದೆ ಅಂತ ತಿಳ್ಕೊಂಡು ಆ ಒಂದು ಸೀಸನ್ನಿಗೆ ಸಮಾನಾಂತರವಾಗಿ ಅಷ್ಟು ಉತ್ಪನ್ನಗಳನ್ನು ಆ ಒಂದು ಮಾರ್ಕೆಟ್ ಇದಕ್ಕೆ ತಗೊಂಡು ಹೋದರೆ ಆ ಸಮಯದಲ್ಲಿ ಖಂಡಿತವಾಗಲೂ ರೈತರಿಗೆ ಹೆಚ್ಚು ಧಾರಣೆ ಸಿಗುತ್ತೆ. ಎರಡನೇ ವಿಷಯ ಏನಂದರೆ ಮಾರ್ಕೆಟಿಂಗ್ ಅಂತ ನಾವು ಏನು ಹೇಳ್ತೇವೆ, ಈ ಮಾರುಕಟ್ಟೆ ಜಾಲತಾಣ ಈಗ ಅತಿ ಹೆಚ್ಚು ಉಪಯುಕ್ತವಾಗಿದೆ. ರೈತರು ಈಗ ಮೊದಲು ಏನು ಮಾಡಿದ್ರು, ರೇಡಿಯೋದಲ್ಲಾಗಲಿ ಅಥವಾ ನಮ್ಮ ದೂರದರ್ಶನದಾಗಲಿ ಅಥವಾ ಒಂದು ದಿನನಿತ್ಯದ ನ್ಯೂಸ್ ಪೇಪರಲ್ಲಿ ನಿಯತಕಾಲಿಕೆಗಳಲ್ಲಿ ಮಾಹಿತಿಯನ್ನು ತಿಳ್ಕೊಳ್ತಿದ್ರು. ಇವತ್ತಿನ ದಿನ ಆ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ರೈತರು ನೇರವಾಗಿ ಮೊಬೈಲ್ಗಳ ಒಂದು ಸಹಾಯದಿಂದ ಇಂಟರ್ನೆಟ್ ಮೂಲಕ ಯಾವ ಮಾರುಕಟ್ಟೆಯಲ್ಲಿ ಅವರಿಗೆ ಒಂದು ಧಾರಣೆ, ಯಾವ ಉತ್ಪನ್ನಕ್ಕೆ ಉತ್ತಮವಾಗಿ ಬೇಡಿಕೆ ಇದೆ ಮತ್ತು ಧಾರಣೆ ಇದೆ ಅಂತ ತಿಳ್ಕೊಂಡು ಅಲ್ಲಿ ಅವರು ಮಾರಾಟವನ್ನು ಮಾಡಬಹುದು. ಇದು ಒಂದು ಆಯಾಮ ರೈತರಿಗೆ ನೇರವಾಗಿ ದೊರೆಯುವಂಥದ್ದು. ಅದರ ಜೊತೆಗೆ ಉತ್ತಮವಾದಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಇಂಟರ್ನೆಟ್ನ ಜೊತೆಗೆ ಅವರಿಗೆ ಹೆಚ್ಚು ಮಾಹಿತಿ ನೇರವಾಗಿ ನೀಡುವಂಥದ್ದು ಈಗ ಇ ಮಾರ್ಕೆಟಿಂಗ್ ಅಂತ ನಾವೇನು ಹೇಳ್ತೇವೆ, ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಅಂತ ಹೇಳಿ. ಸ್ಥಳೀಯವಾಗಿ ಈಗಾಗಲೇ ಹಲವಾರು ಮಾರುಕಟ್ಟೆಗಳಲ್ಲಿ ಇ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಯಾವುದೇ ಹೊರಗಿನವರ ಅಥವಾ ಕಮಿಷನ್ ಏಜೆಂಟ್ಸ್ನ ಅಥವಾ ಟ್ರೇಡರ್ಸ್ನ ಒಂದು ಸಂಪರ್ಕ ಇರೋದಿಲ್ಲ. ಅಲ್ಲಿ ನೇರವಾಗಿ ಹೋಗಿ ರೈತರು ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಳ್ಳಬಹುದು. ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತ ಹೇಳಿದ್ರೆ ರಾಯಚೂರಿನಲ್ಲಿ ಈಗಾಗಲೇ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಅಂತ ಹೇಳಿ ಅತ್ತಿಗೆ ಮಾಡ್ತಾ ಇದ್ದಾರೆ. ರೈತರು ತಗೊಂಡೋಗಿ ತಮ್ಮ ಉತ್ಪನ್ನವನ್ನು ಅಲ್ಲಿ ಇಡ್ತಾರೆ. ಅಲ್ಲಿ ಇಟ್ಟಾದ ನಂತರ ಅದು ಕ್ಲೋಸ್ಡ್ ಟೆಂಡರ್ ಆಗಿರುತ್ತೆ, ಯಾವ ರೈತರ ಉತ್ಪನ್ನ ಅಂತ ಅಲ್ಲಿ ಗೊತ್ತಾಗೋದಿಲ್ಲ. ಟ್ರೇಡರ್ಸ್ ಬಂದು ಆ ಒಂದು ಉತ್ಪನ್ನವನ್ನು ನೋಡಿ ಅದಕ್ಕೆ ಧಾರಣೆಯನ್ನು ಫಿಕ್ಸ್ ಮಾಡ್ತಾರೆ. ಅದಾದ ನಂತರ ಸೀಲ್ಡ್ ಟೆಂಡರಿಂಗ್ ಆಗುತ್ತೆ, ಯಾವ ಉತ್ಪನ್ನಕ್ಕೆ ಲಾಟ್ ನಂಬರ್ಗೆ ಎಷ್ಟು ಅಂತ ಹೇಳಿ ಅವರು ಬಿಡ್ಡಿಂಗ್ ಮಾಡ್ತಾರೆ. ಆ ಬಿಡ್ಡಿಂಗ್ನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಲಾಟ್ಗೆ ಎಷ್ಟು ಅವರು ಬಿಡ್ಡಿಂಗ್ ಮಾಡ್ತಾರೋ ಅಷ್ಟು ದುಡ್ಡು ಕೂಡಲೇ ಆ ಟ್ರೇಡರು ಅವರ ಒಂದು ಬಿಡ್ಡಿಂಗ್ಗೆ ಅದು ಸೇಲ್ ಆಗ್ತದೆ. ಸೇಲ್ ಆಗಿದ ಕೂಡಲೇ ಅದನ್ನು ಅಮೌಂಟನ್ನು ಕಟ್ತಾರೆ. ಆ ಅಮೌಂಟು ನೇರವಾಗಿ ಆ ಕ್ಷಣದಲ್ಲೇ ರೈತರಿಗೆ ಅದು ಕ್ರೆಡಿಟ್ ಆಗುತ್ತೆ ಮತ್ತು ಯಾರು ಬಿಡ್ಡಿಂಗ್ ಮಾಡಿರ್ತಾರೆ, ಯಾವ ಟ್ರೇಡರ್ ಅದನ್ನು ತಗೊಂಡಿರ್ತಾರೆ ಅವರಿಗೆ ಆ ತಕ್ಷಣದಲ್ಲಿ ಆ ಒಂದು ಪದಾರ್ಥ ಅವರು ಅದನ್ನು ತಗೊಂಡು ಹೋಗ್ಬೋದು. ಹೀಗೆ ಹಲವಾರು ರೀತಿಯಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಈಗಾಗಲೇ ಬದಲಾವಣೆಗಳಾಗಿದೆ. ಈ ಒಂದು ವ್ಯವಸ್ಥೆಯ ಅರಿವನ್ನು ಮಾಹಿತಿಯನ್ನು ರೈತರು ತಿಳ್ಕೊಳ್ಬೇಕು. ಹಾಗೆ ಯಾವ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂಥ ಉತ್ಪನ್ನಗಳನ್ನು ನಾವು ಮಾರಾಟ ಮಾಡಬಹುದು, ಎಲ್ಲಿ ಹೆಚ್ಚಿನ ಧಾರಣೆ ಇದೆ ಅಂತ ತಿಳ್ಕೊಂಡ್ರೆ ಈ ಒಂದು ತೋಟಗಾರಿಕಾ ಬೆಳೆಗಾರರಿಗೆ ಅತಿ ಹೆಚ್ಚು ಲಾಭ ಬರಲಿಕ್ಕೆ ಯಾವುದೇ ಸಂದೇಹವಿಲ್ಲ. ಸರ್, ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ರೈತರು ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ ಇದನ್ನ ಹೇಳಿ ಸರ್? ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಬಗ್ಗೆ ಏನಾದರೂ ಮಾಹಿತಿ ಯಾವುದೇ ರೈತ ಬಾಂಧವರಿಗೆ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆಯನ್ನ ಬಳಕೆ ಮಾಡಿ ನನ್ನನ್ನು ಭೇಟಿ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9844380742. ಈ ನಂಬರ್ಗೆ ಕರೆಯನ್ನು ಮಾಡಿ ನನ್ನನ್ನು ಸಂಪರ್ಕ ಮಾಡಬಹುದು. ಒಳ್ಳೆಯದು ಸರ್. ಇಲ್ಲ ತನಕ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಒಂದು ಅವಕಾಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಔದ್ಯೋಗೀಕರಣದ ಅವಕಾಶಗಳು ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಕೃಷಿ ವಿಸ್ತರಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಜನಪದ ಗೀತೆ. ಹಾಡಿದ್ದಾರೆ ಬಿ ಆರ್ ಛಾಯಾ.